ಅಲ್ಲಿ ಅಗರಬನಹಳ್ಳಿ ಅಗರಬನಹಳ್ಳಿ ಹಾಲಪ್ಪ ಸರ್ ಅಂತ ಇದಾರೆ. ಹಾಲಪ್ಪ ಅವರು ಅವರು ಸರ್ಕಾರಿ ಅಧಿಕಾರಿ? ಸರ್ಕಾರಿ ಅಧಿಕಾರಿ ಸರ್. ರೇಷ್ಮೆ ಇಲಾಖೆಗೆ? ರೇಷ್ಮೆ ಇಲಾಖೆ. ರೇಷ್ಮೆ ಇಲಾಖೆ ಅವ್ರು ಹೇಳ್ತಾರೆ ನಾವು ಹೋಗ್ಬೇಕು. ನಮ್ಮ ಮನೆಯಲ್ಲಿ ಹೋಗಿ ಬಂದರು. ಯಾವಾಗ ಹೋಗಿದ್ರಿ ತರ ಈ ತರಬೇತಿಗೆ? ತರಬೇತಿಗೆ ಈಗ ನಾವು ಹಾಕೋದಕ್ಕಿಂತ ಮುಂಚೆ ಒಂದ್ಸರಿ ಹೋಗಿದ್ವಿ, ಹಾಕಿದ್ಮೇಲೆ ಒಂದ್ಸರಿ ಹೋಗಿದ್ವಿ. ಸರ್, ನಿಮಗೆ ತಲೆಗೆ ಬಂದಿದ್ದು ರೇಷ್ಮೆನೇ ಬೆಳಿಬೇಕು ಅಂತ? ನಮ್ಮೂರಲ್ಲಿ ಒಬ್ರು ಬೆಳೆದ್ರು, ಹಂಗಾಗಿ ರೇಟ್ ಚೆನ್ನಾಗಿತ್ತು, ಅದು ಅದನ್ನು ಹಾಕಿದ್ರೆ ಚೆನ್ನಾಗಿ ಅನಿಸ್ತು ನಮಗೆ, ಹಂಗಾಗಿ ಅದನ್ನು ಹಾಕಿದ್ವಿ ಸರ್. ಈಗ ಎಷ್ಟು ಎಕರೆಯಲ್ಲಿ ಮಾಡ್ತಾ ಇದ್ರಿ ನೀವು ಹಿಪ್ಪನೇರಳು ಬೆಳಿತಿದ್ರಿ? ಈಗ ನಾವು ಮೂರುವರೆ ಎಕರೆಯಲ್ಲಿ ಇದೆ ಸರ್. ಮೂರುವರೆ ಎಕರೆ? ಮೂರುವರೆ. ಅಷ್ಟು ಸ್ವಂತ ಭೂಮಿನ? ಇಲ್ಲ ಸರ್, ಎಲ್ಲ ಲೀಸಿಗೆ ಇಟ್ಕೊಂಡು ಮಾಡ್ತಾ ಇದ್ವಿ. ಲೀಸಿಗೆ ಇಟ್ಕೊಂಡು ಮಾಡ್ತಿದ್ದೀವಿ. ಈಗ ಒಂದು ಎರಡು ಎಕರೆ ಮೂರು ಎಕರೆ ರೇಷ್ಮೆಯನ್ನು ಬೆಳಿಬೇಕು ಅಂದರೆ, ಹಿಪ್ಪನೇರಳೆ ಬೆಳಿಬೇಕು, ರೇಷ್ಮೆ ಗೂಡನ್ನೆಲ್ಲ ಇದು ಮಾಡಬೇಕು ಅಂದರೆ ಆರಂಭದಲ್ಲಿ ಏನು ಖರ್ಚು ಬರ್ತದೆ? ಈಗ ನಾವು ಅಗಿ ತರ್ಬೇಕು ಸರ್, 4 ರೂಪಾಯಿಗೆ ಒಂದು ಅಗಿ ಸಿಗ್ತವೆ. ಅಗಿ ತಂದು ನಾಟಿ ಮಾಡ್ತೀವಿ. ನಾಟಿ ಮಾಡಿಂದ ಒಂದು 5-6 ತಿಂಗಳಿಗೆ ಕಟಾವಿಗೆ ಬರುತ್ತೆ. ಅಷ್ಟರೊಳಗೆ ನಾವು ಬಿಲ್ಡಿಂಗ್ ತಗೋಬೇಕು. ಬಿಲ್ಡಿಂಗ್ ಮಾಡ್ಕೋ? ಬಿಲ್ಡಿಂಗ್ ಮಾಡ್ಕೋಬೇಕು. ಯಾವ ಅಂದರೆ ರೇಷ್ಮೆ ಮನೆ? ರೇಷ್ಮೆ ಮನೆ ಮಾಡ್ಬೇಕು. ಓಹೋ. ರೇಷ್ಮೆ ಮನೆಗೆ ಸರ್ಕಾರದಿಂದ 3 ಲಕ್ಷ ಕೊಡ್ತದೆ. ಹೌದಾ? ಈಗ ಹೆಚ್ಚಳ ಆಗಿದೆ? ಹ್ಞೂ, ಹೆಚ್ಚಳ ಆಗಿದೆ. ಫಸ್ಟ್ 1,37,500 ಇತ್ತು ಸರ್, ಈಗ 3 ಲಕ್ಷ ಮಾಡಿದೆ. ಅಂದರೆ ಈ ರೇಷ್ಮೆ ಗೂಡು ಮನೆ ಇದೆ ಅಲ್ವ, ರೇಷ್ಮೆ ಮನೆಗೆ ಅದಕ್ಕೆ ಅಳತೆ ಇದೆಯಾ, ಇಷ್ಟು ಅಳತೆ ಮನೆ ಇರಬೇಕು ಹಾಗೆ? ಹ್ಞೂ, ಹೌದು ಸರ್. 57 ಉದ್ದ ಇರುತ್ತೆ ಸರ್, ಅಗಲ 21 ಅಡಿ ಇರುತ್ತೆ ಸರ್. ಅಷ್ಟು ಮಾಡಿದರೆ 3 ಲಕ್ಷ ಕೊಡ್ತಾರೆ ಸರ್. 3 ಲಕ್ಷ? 3 ಲಕ್ಷ ಕೊಡ್ತಾರೆ. ಈಗ ನೀವು ಈ ರೇಷ್ಮೆ ಮನೆ ಮಾಡಿಕೊಂಡು ಹುಳ ತರೋದಕ್ಕಿಂತ ಅಂದರೆ ರೇಷ್ಮೆ ಮೊಟ್ಟೆಗಳನ್ನು ತರೋದಕ್ಕಿಂತ ಮುಂಚಿತವಾಗಿ ಹಿಪ್ಪುನೇರಳೆ ಬೆಳೀತಿರಲ್ವ? ಈ ಹಿಪ್ಪುನೇರಳೆ ಆರೈಕೆ ಹೇಗೆ ಮಾಡಬೇಕು? ಏನಾದರೂ ಅದಕ್ಕೆ ಕಾಯಿಲೆಗಳು ಬರ್ತವೆ, ರೋಗಗಳು ಬರ್ತದೆ? ಬರ್ತವೆ ಸರ್, ಗಂಟು ರೋಗ ಅಂತ ಬರುತ್ತೆ, ರಸ ಏರಹುಳ ಬರುತ್ತೆ ಸರ್. ಅವಕ್ಕೆಲ್ಲ ಒಂದು ಔಷಧ ಸ್ಪ್ರೇ ಮಾಡೋದು ಅಷ್ಟೇ, ಮತ್ತೆ ಏನು ಕೆಮಿಕಲ್ ಯೂಸ್ ಮಾಡಂಗಿಲ್ಲ. ಇದಕ್ಕೆ ರಾಸಾಯನಿಕ ಏನು ರಾಸಾಯನಿಕ ಅಲ್ಲಿ ಕೊಟ್ಟಿಗೆ ಗೊಬ್ಬರ ಕೊಡ್ಬೇಕು, ರಾಸಾಯನಿಕ ಯೂಸ್ ಮಾಡಂಗಿಲ್ಲ. ರೇಷ್ಮೆ ಹುಳುಗಳಿಗೆ ನೀವು ಮೇವು ಹಾಕ್ಬೇಕಾಗ? ಮೇವು ಹಾಕಿ. ಹಾಗಾಗಿ ರಾಸಾಯನಿಕ ಬಳಕೆ ಮಾಡಿರ್ತಕ್ಕಂಥ ತಪ್ಪಲ ಅದಕ್ಕೆ ಹಾಕಂಗಿಲ್ಲ, ಹಾಕಿದ್ರೆ ಹುಳ ಎಲ್ಲ ಸತ್ತೋಗ್ಬಿಡ್ತದೆ. ಸೊ ಒಟ್ಟಾಗಿ ಸಾವಯವದಲ್ಲೇ ನೀವು? ಸಾವಯವದಲ್ಲೇ ಬೆಳಿತಾ ಇದ್ದೀವಿ. ಹಾಗಾದ್ರೆ ನೀವು ಈ ಹಿಂದೆ ಎಲ್ಲ ತರಕಾರಿ ಬೆಳಿತಾ ಇದ್ರಲ್ವಾ, ಆಗ ನೀವು ಭೂಮಿಗೆ ಒಳಸೂರಿಗಳೆಲ್ಲ ರಾಸಾಯನಿಕಗಳನ್ನು ಕೊಡ್ತಾ ಇದ್ರಿ, ಅಕ್ಕಪಕ್ಕದವರೆಲ್ಲ ಸ್ಪ್ರೇ ಮಾಡ್ತಿರ್ತಾರೆ ಔಷಧಿಗಳನ್ನೆಲ್ಲ, ಈಗ ಇದು ಏನು ಎಫೆಕ್ಟ್ ಆಗಿಲ್ವಾ ನಿಮಗೆ ಸ್ಟಾರ್ಟಿಂಗ್? ಈಗ ನಾವು ಸ್ಟಾರ್ಟಿಂಗ್ನಲ್ಲಿ ನಾವು ಫಸ್ಟ್ ನಮಗೆ ಗುರ್ತಾ ಇದ್ದಿಲ್ಲ ಸರ್, ನಾಟಿ ಮಾಡಿಬಿಟ್ಟಿವಿ. ನಾಟಿ ಮಾಡಿಂದ ನಮ್ಮದು ತರಕಾರಿ ಬೆಳೆದು ಬೆಳೆದು ನಾವು ಕೊಟ್ಟಿಗೆ ಗೊಬ್ಬರ ಕಡಿಮೆ ಆಗ್ತಿದ್ವಿ, ಬರೀ ರಾಸಾಯನಿಕ ಗೊಬ್ಬರ ಯೂಸ್ ಮಾಡಿ ಭೂಮಿ ಎಲ್ಲ ವಿಷ ಆಗಿಬಿಟ್ಟಿತ್ತು ಸರ್. ನಮ್ಮ ತಪ್ಪಲ ಹಾಕಿದ್ರೆ ಹುಳ ಎಲ್ಲ ಸತ್ತೋಗ್ಬಿಡ್ತಿದ್ವು. ಇದು ಮೊದಲಿಗೆ ಆಗಿದೆ? ಹಿಂಗೆ ಮೊದಲೇ ಆಗಿದೆ ಸರ್, 2-3 ಬೆಳೆ ಆ ಥರ ಆಗಿಬಿಟ್ಟು, ಇಲ್ಲ ಗಿಡ ಕಿತ್ತೋಗ್ಬಿಡೋಣ ಅನ್ನೋ ಲೆಕ್ಕಕ್ಕೆ ಆಗಿಬಿಟ್ಟಿದ್ವಿ. ಮತ್ತೆ ಇದು ಒಂದು ಆರ್ಗ್ಯಾನಿಕ್ ಬಂತು, ಅದ್ರ ಗೊಬ್ಬರ ಯೂಸ್ ಮಾಡಿರಿ, ಕೊಟ್ಟಿಗೆ ಗೊಬ್ಬರ ಹಾಕ್ರಿ, ಅದ್ರ ಜೊತೆಗೆ ಇದನ್ನು ಹಾಕ್ರಿ, ಜಲ್ದಿ ಕವರ್ ಆಗ್ತೈತೆ ಅಂತ ಹೇಳಿದ್ರು ಸರ್. ಅವಾಗ ಮಾಡಿದಾಗ್ಲಿಂದ ಈಗ ಚೆನ್ನಾಗಿ ಬರಾಗಿದೆ ಸರ್. ಅಂದರೆ ಮೊದಲು ನೀವೇನು ಮೊಟ್ಟೆ ತಂದಿದ್ರಿ, ಹುಳ ಮಾಡಿದ್ರಿ, ಅದೆಲ್ಲ ಲಾಸ್ ಆಯ್ತು? ಅದೆಲ್ಲ ಲಾಸ್ ಆಯ್ತು. ಓಹೋ. ಮೂರು ಬೆಳೆ ಲಾಸ್ ಆದವು. ಸೊ ಆನಂತರ ನೀವು ಆನಂತರ ಸಾವಯವ ಹೋದಾಗ್ಲಿಂದ ಇವಾಗೆಲ್ಲ ಚೆನ್ನಾಗಿ ಬರಾಗುತ್ತೆ. ಸಾವಯವ ಅಂದರೆ ಏನು ನೀವು ಕೊಡ್ತೀರಿ? ಓಕೆ, ಕೊಟ್ಟಿಗೆ ಗೊಬ್ಬರ ಹಾಕ್ಬೇಕು ಸರ್ ಫಸ್ಟ್, ಆಮೇಲೆ ಈ ಪೋಷಣ ಅಂತ ಬರುತ್ತೆ ಸರ್, ಅದನ್ನು ಎಲೆಗಳಿಗೆ ಸ್ಪ್ರೇ ಮಾಡೋದು. ಸ್ಪ್ರೇ ಮಾಡ್ತೇವೆ. ಅದೆಲ್ಲ ಈಗ ನಿಮಗೆ ಸುಲಭವಾಗಿ ಮಾರ್ಕೆಟಲ್ಲಿ ಸಿಗುತ್ತಾ? ಎಲ್ಲ ಮಾರ್ಕೆಟಲ್ಲಿ ಸಿಗುತ್ತೆ. ಹತ್ತಿರದಲ್ಲಿ ಸಿಗುತ್ತಾ? ನೀವು ತುಂಬ ದೂರ ಹೋಗಿ ತರ? ಇಲ್ಲ ಹತ್ತಿರದಲ್ಲಿ ಸಿಗುತ್ತೆ. ನಿಮಗೆ ಬಿಡುವುದಾಗ ಹೋಗಿ ತೊಗೊಂಬಂದು ಸ್ಪ್ರೇ ಮಾಡಿ ಇದು ಮಾಡೋದು. ಈಗ ನಿಮಗೆ ನೀವು ತರಕಾರಿಗಳಿಗೆಲ್ಲ ಹಾಕ್ತಾ ಇದ್ರಲ್ಲ ರಾಸಾಯನಿಕ ಒಳಸುರಿಗಳು, ಔಷಧಿ ಆಗಿರ್ಬೋದು, ಗೊಬ್ಬರ ಆಗಿರ್ಬೋದು, ಅದಕ್ಕಿಂತ ವೆಚ್ಚ ಈಗ ಕಡಿಮೆ ಅನಿಸ್ತದಾ? ಕಡಿಮೆ ಸರ್, ಕಡಿಮೆ. ಇದು ಕಡಿಮೆ ಸರ್, ಇದು ಒಂದು ಸರಿ ಹಾಕಿದ್ರೆ 20 ವರ್ಷ ಬರುತ್ತೆ. ಒಂದು ಸರಿ ಹಿಪ್ಪನೇರಳೆ ನಾಟಿ ಮಾಡಿದ್ರೆ 20 ವರ್ಷ ಬರುತ್ತೆ. 20 ವರ್ಷದವರೆಗೂ ನೀವು ರೇಷ್ಮೆ ಬೆಳೆ ಬೆಳೆಯಬಹುದು ಸರ್? ಅದೇ ಗಿಡ 20 ವರ್ಷದವರೆಗೂ ಮತ್ತೆ ಅವುಗಳನ್ನ ನಾಟಿ ಮಾಡೋದೇನು ಅಗತ್ಯ ಇರಲ್ಲ. 20 ವರ್ಷ ಆದ್ಮೇಲೆ ಸಂಪೂರ್ಣ ತೆಗಿಬೇಕು ಮತ್ತೆ ಬೇರೆ. ಈಗ ನಾನು ಗಮನಿಸಿದ ಹಾಗೆ ಹಗರಬನಹಳ್ಳಿ ತಾಲೂಕು ಮತ್ತು ಈ ಕೂಡ್ಲಿಗಿ ತಾಲೂಕು ಎಲ್ಲವೂ ಸಹಿತ ಒಣ ಪ್ರದೇಶಗಳು, ಹೆಚ್ಚು ಮಳೆ ಬರೋದಿಲ್ಲ. ಸೊ ಈ ನೀರಿನ ಮೂಲಗಳು ಹೇಗಿದೆ ನಿಮಗೆಲ್ಲ? ನೀರು ಬೇಕಲ್ವ ಅದಕ್ಕೆಲ್ಲ? ನೀರು ಇರಬೇಕು ಸರ್. ಹೇಗಿದೆ ನೀರಿಂದೇನು? ನಮಗೆ ಬೋರ್ವೆಲ್ ಆಯ್ತು ಸರ್. ಬೋರ್ ಇದೆ? ಬೋರ್ವೆಲ್ ಇದೆ. ಕೊಳವೆ ಬಾವಿ ಹಾಕ್ಸಿದೆ? ಕೊಳವೆ ಹಾಕ್ಸಿದೆ ಸರ್. ಡ್ರಿಪ್ ಮಾಡಿದ್ದೀವಿ. ಹನಿ ನೀರಾವರಿ ಮಾಡ್ಕೊಂಡಿದ್ದೀವಿ. ಓ, ನೀರಿನ ಮಿತ ಬಳಕೆಯನ್ನು ನೀವು ಮಾಡ್ತೀರಿ? ಮಾಡ್ತಾ ಇದ್ದೀವಿ ಸರ್. ಈಗ 1 ಎಕರೆಗೆ ಆಗದೆ 2 ಎಕರೆ ಆಗ್ತದೆ ಸರ್. ನೀರಿಗೆ ಕಟ್ಟಿದ್ರೆ 1 ಎಕರೆ ಆಗ್ತೈತಿ. ಅದೇ ಡ್ರಿಪ್ ನಾವು ಹನಿ ನೀರಾವರಿ ಮಾಡಿದ್ರೆ 2 ಎಕರೆ ಸುಮ್ಮನೆ ವೇಸ್ಟ್ ಆಗಿಬಿಡ್ತೈತಿ. ವೇಸ್ಟ್ ಆಗಿ ಕಟ್ಟೋದು, ಹರಿಸೋದು, ಕಾಲುವೆ ಥರ ನೀರು ಬಿಡೋದು, ಇದೆ ಬಿಡೋದೆಲ್ಲ ನೀರು ವೇಸ್ಟ್ ಆಗ್ತದೆ. ಈಗ ನೀವು ಡ್ರಿಪ್ ಇರಿಗೇಷನ್ ಮಾಡ್ಕೊಂಡಿದ್ದೀರಿ, ಆ ಡ್ರಿಪ್ ಇರಿಗೇಷನ್ಗೆ ಈಗ ತುಂಬ ಖರ್ಚಾಗ್ತದ? ಎಲ್ಲ ರೈತರು ಅದನ್ನ ಮಾಡ್ಲಿಕ್ಕೆ ಮುಂದಾಗಲ್ಲ, ಗವರ್ಮೆಂಟ್ ಕೊಡ್ತಾ ಇದೆ, ಸರ್ಕಾರನೇ ಅದಕ್ಕೆ ಸರ್ಕಾರನೇ ಕೊಡ್ತಾ ಸಹಾಯಧನ ಕೊಡ್ತಾರೆ, ಸಹಾಯಧನ ಕೊಡ್ತಾರೆ. ಓ, ಎಕರೆಗೆ ಎಷ್ಟು ಪ್ರಮಾಣದಲ್ಲಿ ತಗೊಳ್ತಾರೆ? ಎಕರೆಗೆ 60% ಕೊಡ್ತಾರೆ ಸರ್. ಅಂದಾಜು ಅಂದಾಜು ನಿಮ್ಗೆ ಎಷ್ಟು ಖರ್ಚು ಬರ್ತದೆ? ಈಗ ನಿಮ್ಮ 3.5 ಎಕರೆ ಹಿಪ್ಪನೇರಳೆ ಬೆಳೀತಿದ್ರೆ ಅದಕ್ಕೆ ಡ್ರಿಪ್ ಇರಿಗೇಷನ್ ಮಾಡಬೇಕು, ಹನಿ ನೀರಾವರಿ ಮಾಡಬೇಕಂದ್ರೆ ಎಷ್ಟು ಖರ್ಚು ಬರ್ತದೆ? 1.5 ಲಕ್ಷ ಬರ್ಬೋದು ಸರ್. 1.5 ಲಕ್ಷಕ್ಕೆ 60% ಕೊಡ್ತಾರೆ ಸರ್ಕಾರ, ಕೊಡುತ್ತೆ ಸರ್ಕಾರ, ಸರ್ಕಾರ ಸಹಾಯಧನ ಸಹಾಯ. ಇನ್ನುಳಿದ ನೀವು ನೀವು 3.5 ಎಕರೆಗೂ ಹನಿ ನೀರಾವರಿ ಮಾಡ್ತೀರಿ? ಹನಿ ನೀರಾವರಿ ಮಾಡಿ. ಹಾಂ ಹಾಂ, ಈಗ ನೀರು ನಿಮಗೆ ಮಿತವಾಗಿ ಹೋಗುತ್ತೆ? ಮಿತವಾಗಿ ಹೋಗ್ತದೆ ಸರ್. ಹಾಂ, ಎಲ್ಲೂ ವೇಸ್ಟ್ ಆಗೋದು? ವೇಸ್ಟ್ ಆಗೋದಿಲ್ಲ. ಗಿಡಕ್ಕೆ ಎಷ್ಟು ಬೇಕು? ಎಷ್ಟು ಬೇಕು ಅಷ್ಟು ನೇರವಾಗಿ ಬೇರಿಗೆ ಹೋಗುತ್ತೆ ಅದು? ಬೇರಿಗೆ ಹೋಗ್ತೈತೆ. ಓಹೋ, ಈಗ ನೀರಿನ ನಿಮಿತ್ತ ಬಳಕೆ ಮಾಡ್ಕೊಂಡಿರೋದ್ರಿಂದ ನಿಮಗೆ ವರ್ಷ ಪೂರ್ತಿ ನೀರು ಇರ್ತದೆ? ವರ್ಷ ಪೂರ್ತಿ ನೀರು ಇರ್ತೈತೆ. ಓಹೋ, ಸೊ ಈಗ ನೀರಿನ ಸಮಸ್ಯೆಯನ್ನು ಬಗೆಹರಿಸ್ಕೊಂಡಿದ್ದೀರಿ? ಬಗೆಹರಿಸ್ಕೊಂಡಿದ್ದೀರಿ. ಮತ್ತೆ ತರಕಾರಿಗಳನ್ನು ಬೆಳೆಸ್ತಾ ಇರುವಾಗ ರಾಸಾಯನಿಕ ಒಳಸುರಿಗಳನ್ನೆಲ್ಲ ಕೊಡ್ತಿದ್ರಿ, ಅದು ಖರ್ಚು ಹೆಚ್ಚಾಗ್ತಾ ಇತ್ತು, ಈಗ ಅದರಿಂದ ಖರ್ಚು ಕಡಿಮೆ ಮಾಡಿ. ಸೊ ಈಗ ನಿಮಗೆ ರೇಷ್ಮೆ ಬೆಳೆಗೆ ಸುಗಮದ ದಾರಿಯನ್ನು ಹಾಕೊಂಡಿದ್ರಿ. ಈಗ ನೀವು ರೇಷ್ಮೆ ಮೊಟ್ಟೆಗಳನ್ನೆಲ್ಲ ಎಲ್ಲಿಂದ ತರ್ತೀರಿ? ನಾವು ಕೂಳಿಗಳಿಂದ ತರ್ತೀವಿ ಸರ್. ಆಮೇಲೆ ಇಲ್ಲ ತಮ್ರಳ್ಳಿ ಅಂತ ಐತೆ ಸರ್, ಚಾಕಿ ಸೆಂಟರ್, ಅವ್ರು ಕೊಡ್ತಾರೆ. ಅಲ್ಲಿ ಹೇಗೆ ಅದು ನೀವು ಯಾವ ಪ್ರಮಾಣದಲ್ಲಿ ಅದಕ್ಕೆ ಯಾವ ಬೆಲೆ ಕೊಡ್ತಿರ್ತೀರಿ? ಹೇಗೆ ಅವರು ಮೊಟ್ಟೆ ತೊಗೊಂಬಂದು ಚಾಕಿ ಮಾಡ್ತಾರೆ ಸರ್. ಚಾಕಿ ಮಾಡಿ ನಮಗೆ 7ರಿಂದ 8 ದಿನಕ್ಕೆ ತೊಗೊಂಬಂದು ಕೊಡ್ತಾರೆ. ಫಸ್ಟ್ನೇ ಜ್ವರ, ಎರಡನೇ ಜ್ವರ ಬಾವಿಗಿನ ತೊಗೊಂಬಂದು ಕೊಡ್ತಾರೆ ಸರ್ ಅವರು. ಓಹೋ, ಈ ಜ್ವರ ಅಂದ್ರೆ ಏನು? ಜ್ವರ ಅಂದ್ರೆ ಪರಿ ಬಿಡ್ತದೆ ಸರ್. ಪರಿ ಬಿಡ್ತದೆ, ಅದು ಅದ್ರ ವಿಕಾಸ. ಅದು ವಿಕಾಸ, ರೇಷ್ಮೆ ಹುಳುವಿನ ವಿಕಾಸ. ವಿಕಾಸ, ಬೆಳವಣಿಗೆ ಹಂತಗಳು. ಬೆಳವಣಿಗೆ ಹಂತಗಳು 4 ಹಂತ ಇರುತ್ತೆ ಸರ್. 4 ಹಂತ. ಈಗ ನಿಮ್ಗೆ ಅಲ್ಲಿ 1 ಹಂತ ಮುಗಿಸ್ಕೊಳ್ತೀರಿ? 1 ಹಂತ ಮುಗಿಸಿ 2ನೇ ಹಂತಕ್ಕೆ ಹೋದಾಗ ತೊಗೊಂಡ್ಬಂದು ಕೊಡ್ತಾರೆ. ತೊಗೊಂಡು ಬರ್ತೀರಿ ನಾವು, ಮತ್ತೆ 3 ಹಂತ ಮುಗಿಸಿಬಿಟ್ರೆ ಆಯ್ತು. ಈಗ ರೇಷ್ಮೆ ಹುಳುಗಳಿಗೆ ರೇಷ್ಮೆ ಮನೆ ಮಾಡ್ಕೊಂಡಿದ್ರಿ ಅದಲ್ವಾ, ಅದರ ಆರೈಕೆ ತುಂಬಾ ಮುಖ್ಯ. ಅದು ಯಾವುದೇ ಬ್ಯಾಕ್ಟೀರಿಯಾಗಳು ಬರೋಂಗಿಲ್ಲ, ಹೊರಗಿನ ಯಾವುದೇ ಹುಳ ಉಪ್ಪಡೆಗಳು ಅದರ ಒಳಗಡೆ ಹೋಗಂಗಿಲ್ಲ. ಹೇಗೆ, ಏನೇನು ಮಾಡಿದ್ರಿ ನೀವೆಲ್ಲ ಅದಕ್ಕೆ? ಸರ್, ಮನೆ ಕಟ್ಟಿದ್ವಿ, ಕಿಟಕಿಗೆಲ್ಲ ಜಾಲ್ರೆ ಹಾಕ್ಸಿದ್ವಿ. ಬೇಸಿಗೆಗೆಲ್ಲ ಗೋಣಿ ತೊಟ್ಟು ಇಳಿಯಬಿಟ್ಟು ಅದಕ್ಕೆಲ್ಲ ನೀರು ಸ್ಪ್ರೇ ಮಾಡ್ತಾ ಇರ್ತೀವಿ. ವಾತಾವರಣ ಟೆಂಪರೇಚರ್ ಕರೆಕ್ಟ್ ಇಟ್ಕೊಂಡಿರೋ ಎಷ್ಟಿರ್ಬೇಕೇನಂತ ನಿಮ್ಗೆ ಅಂದಾಜಿ ಹಂಗ ಅಂದಾಜ ಮೇಲೆ. ಮತ್ತೆ ಆಂಟಿ ಬ್ಯಾಕ್ಟೀರಿಯಾ ಅಂದ್ರೆ ನೀವು ಯಾರೋ ಮನುಷ್ಯರು ಹೊರಗಡೆ ಹೋಗೋದಾಗ್ಲಿ ಬಾಗಿಲು ಮುಂದೆ ನಾವು ಒಂದು ಮಾಡಿರ್ತೀವಿ ಸರ್, ಬಾನಿ ಮಾಡಿದಂಗ, ಅಲ್ಲಿ ಬ್ಲೀಚಿಂಗ್ ಪೌಡರ್ ಅಂತ ಹಾಕಿ ನೀರಲ್ಲಿ ಕಲಸಿ ಅದರಲ್ಲಿ ಕಾಲಿಟ್ಟು ಒಳಗೆ ಹೋಗ್ತಾರೆ. ಯಾರೇ ಒಳಗೆ ಹೋದ್ರು ಅದರಲ್ಲಿ ಕಾಲಿಟ್ಟು ಒಳಗೆ ಹೋಗ್ಬೋದು. ಅಂದ್ರೆ ಕಾಲಿಗೆ ಅಂಟಿಕೊಂಡ್ರೆ ಯಾವುದೇ ಕ್ರಿಮಿಕೀಟಗಳು ಬ್ಯಾಕ್ಟೀರಿಯಾಗಳು ಒಳಗಡೆ ಹೋಗಂಗಿಲ್ಲ ಸರ್. ಬ್ಲೀಚಿಂಗ್ ಪೌಡರ್ ಯಾವಾಗ್ಲೂ ನೀರಲ್ಲಿ ಇರ್ತದೆ? ಯಾವಾಗ್ಲೂ ನೀರಲ್ಲಿ ಇರ್ತದೆ. ನೀವೇ ಕೆಲಸ ಮಾಡಿದ್ರು ಅಲ್ಲಿ ಕಾಲಿಟ್ಟು ಹೋಗ್ತೀವಿ ಸರ್. ಓಹೋ, ಸೊ ಅದು ಸುರಕ್ಷಿತ? ಈಗ ಸುರಕ್ಷಿತ. ಅದನ್ನ ಒಳಗಡೆ ತೊಳೆಯೋದು ಅದು ಇದು ಯಾವಾಗ ಮಾಡ್ತೀರಿ? ಏನು ಈಗ ಮೊಟ್ಟೆ ತಗೊಂಬಂದಿಂದೆ ನಾವು ತೆಗೆದಿಂದೆ 3 ಸಾರಿ ತೊಳಿತೀವಿ ಸರ್ ಮನೇನ. ಮೊದಲು ಒಂದ್ಸರಿ ತಪ್ಪಲ ಕಟ್ಟಿಗೆ ಇದ್ದಾಗ ಒಂದ್ಸರಿ ಸ್ಪ್ರೇ ಮಾಡ್ತೀವಿ ಬೆಡ್ಡಿಗೆಲ್ಲ, ಅದನ್ನೆಲ್ಲ ಕಿತ್ತಾಕಿ ಆಮೇಲೆ ಮತ್ತೆ ಮನೆಗೆ ಒಂದ್ಸರಿ ಸ್ಪ್ರೇ ಮಾಡಿ ಎಲ್ಲ ಕ್ಲೀನಾಗಿ ಮನೆಯೆಲ್ಲ ತೊಳೆದು ಮತ್ತೆ ಒಂದ್ಸರಿ ಹುಳ ಬರೋದು 3-4 ದಿನ ಮುಂಚೆನೆ ಸ್ಪ್ರೇ ಮಾಡ್ತೀವಿ. ಓ, ಈಗ ನೀವೇನು ರೇಷ್ಮೆ ಹುಳುಗಳನ್ನು ಹಾಕ್ತಿರಲ್ವಾ, ಏನೇನು ಬಳಸ್ತೀರಿ ಕೆಳಗಡೆ? ಕೆಳಗಡೆ ಬಲಿ ಹಾಕಿದ್ವಿ ಸರ್ ನಾವು, ವೈರಿನ ಬಲಿ ಇರ್ತದೆ ಸರ್ ಅದ್ರ ಮೇಲೆ ಬೆಡ್ಡಿಗೆ, ಅದ್ರ ಮೇಲೆ ಪೇಪರ್ ಹಾಕ್ತೀವಿ, ಪೇಪರ್ ಹಾಕಿ ಅದ್ರ ಮೇಲೆ ಹುಳ ಹಾಕ್ತೀವಿ. ಹುಳ ಹಾಕ್ತೀರಿ ಎಲೆಗಳನ್ನು? ಇದು ರಂಬೆ ಪದ್ಧತಿಯಲ್ಲಿಂದ ಬೆಳೆ ಪದ್ಧತಿ. ರಂಬೆ ಪದ್ಧತಿ ಸರ್, ರಂಬೆನೇ ತಂದು ಹಾಕಿಬಿಡ್ತೀವಿ, ರಂಬೆನೇ ತಂದು ಹಾಕ್ಬಿಡುತ್ತೆ ಸರ್, ಗಿಡನೇ ಕಟ್ ಮಾಡೋದು, ಕಾಲಿಗಳು ತಂದು ಹಾಕ್ಬಿಡುತ್ತೆ. ಆಮೇಲೆ ಈ ಸುಣ್ಣ ಪೌಡ್ರ್ ಬಳಸ್ತಾರೆ ರೇಷ್ಮೆ ಬೆಳೆಗರಿ, ಎದಕ್ಕೆ ಬಳಸ್ತೀರಿ ಅದು? ಏನು ಅದು ಜ್ವರ ಬಂದವ ಅಂತೀವಲ್ಲ ಸರ್, ಅದು ಸ್ಟಾಪ್ ಮಾಡೋಕ್ಕೆ, ತಪ್ಪಲೆ ತಿನ್ನಬಾರ್ದು, ಅದು ತಪ್ಪಲೆ ಎಲ್ಲ ಡ್ರೈ ಆಗೋಕ್ಕೆ ಬಳಸ್ತೀರಿ? ಬಳಸ್ತಾ ಇದ್ದೀವಿ ಸರ್. ತಪ್ಪಲೆ ಎಲ್ಲ ಅದು ಹಸಿ ಇರಬಾರ್ದು ಬೆಡ್ ಅಂತಂದು ಒಣಗ್ಬೇಕು ಸರ್ ಅದೆಲ್ಲ. ಪ್ರತಿ ಹಂತದ ಜ್ವರಕ್ಕೂ ನೀವು ಆ ರೀತಿ ಅದನ್ನ ಆ ಥರ ಮಾಡ್ಲೇಬೇಕು ಸರ್. ಅಂದ್ರೆ ಆ ತಪ್ಪಲ ತೆಗೆದು ಬಿಡ್ತೀರಾ ನೀವು? ತಪ್ಪಲ ತಗಂಗಿಲ್ಲ ಸರ್, ಬಿಡ್ತೀರಿ ಅದ ಹಂಗೆ ಬಿಟ್ಟಿರಿ, ಒಣಗಿದ್ರೆ ತಿನ್ನಂಗಿಲ್ಲ, ಒಣಗಿದ್ರೆ ಅದನ್ನ ತಿನ್ನಂಗಿಲ್ಲ, ಅದು ತಿನ್ಬಾರ್ದು ಅಂತಂದ ಬಿಡ್ಬಿಡೋದು ಸರ್. ಅದು ಸುಣ್ಣ ಹೊಡಿತೀರಿ, ಸುಣ್ಣ ಪೌಡರ್ ಹಾಕ್ತೀರಿ? ಸುಣ್ಣ ಪೌಡರ್ ಎಲ್ಲ ಸ್ಪ್ರೇ ಮಾಡ್ತೀವಿ ಸರ್. ಓ, ಅದಕ್ಕೆ ಎಲೆ ಒಣಗೋಗ್ಬಿಡ್ತದ? ಎಲೆ ಒಣಗೋಗ್ಬಿಡ್ತದೆ, ಆಮೇಲೆ ಅದು ತಿನ್ನಲ್ಲ ಸರ್. ಮತ್ತೆ ಬರೀ ಎಲ್ಲ ಬಿಚ್ಚತೈತೆ ಸರ್ ಜ್ವರದಿಂದ ಎದ್ದ ಮೇಲೆ, ಅದಕ್ಕೆ ಅಂಕುಶ ಅಂತ ಬರುತ್ತೆ ಸರ್, ಅಂಕುಶ ಸ್ಪ್ರೇ ಮಾಡ್ತೀವಿ. ಓಹೋ, ಕೆಜಿ ಪ್ಯಾಕೆಟ್ ಬರ್ತದೆ ಸರ್ ಅವು, ಅವನ್ನೆಲ್ಲ ಸ್ಪ್ರೇ, ಅದನ್ನು ಸ್ಪ್ರೇ ಮಾಡಿಂದೆ ತಪ್ಪಲ ಅರ್ಧ ತಾಸು ಬಿಟ್ಟು ತಪ್ಪಲ ಕೊಡೋದು ಅವ. ಸೊ ಅಂದರೆ ರೇಷ್ಮೆ ಬೆಳೆಗಾರರಿಂದ ಸುಣ್ಣಗಾರರು ಸ್ವಲ್ಪ ಜೀವನ ನಡೀತದೆ ಅನ್ಸುತ್ತೆ ಸರ್. ಅಂದ್ರೆ ಒಂದು ಕಾಲಕ್ಕೆ ಅವ್ರು ತುಂಬಾ ಹೆಚ್ಚಿದ್ರು, ಅವ್ರ ಪಾಪ ಈಗ ಎಲ್ಲ ವೃತ್ತಿಗಳು ಪರ್ಯಟನ ಆದಾಗೆ, ಆಮೇಲೆ ಎಲ್ಲರೂ ಡಿಸ್ಟಂಪರ್ ಅದು ಇದು ಬಳಕೆ ಮಾಡ್ಲಿಕ್ಕೆ ಶುರು ಮಾಡಿದಾಗ್ಲಿಂದ ಹಳ್ಳಿಗಳಲ್ಲಿ ಸುಣ್ಣ ಮಾರಾಟಗಾರರು ಮಾಡುವಂತ ಜೀವನನೇ ಕಷ್ಟವಾಗಿತ್ತು. ಈಗ ಬಟ್ಟಿ ಸುಣ್ಣನೇ ಬೇಕು, ಬೇರೆ ಬೇಕಾಗಿಲ್ಲ, ಬಳಸಲ್ಲ. ಸೊ ಈಗ ಅವ್ರು ಸ್ವಲ್ಪ ಸುಧಾರಣೆ ಆಗ್ತಿದ್ರು ಅನ್ಸುತ್ತೆ ಸರ್. ಅವರು ನೀವೆಲ್ಲಿಂದ ತರ್ತೀರಿ ಸುಣ್ಣ ಎಲ್ಲ? ನಾವಲ್ಲಿ ಅಂಪಾಪಟ್ಟಣ ಅಲ್ಲಿದ್ದಾರೆ ಸುಣ್ಣಗಾರರು. ಅದು ಅದೇ ಶುದ್ಧವಾದ ನಿಮ್ಗೆ ಚೆನ್ನಾಗೈತೆ ಸರ್ ಅದು. ಸರ್, ಈಗ ನಿಮ್ಮ ಅಂದ್ರೆ ರೇಷ್ಮೆ ಬೆಳೆಗಾರರಿಂದ ಒಂದಿಷ್ಟು ಸುಣ್ಣಗಾರಿಗೂ ಒಂದಿಷ್ಟು ಜೀವನ ಶುರು ಆಗ್ತದೆ, ಪಾಪ ಒಂದಿಷ್ಟು ಅವ್ರಿಗೊಂದಿಷ್ಟು ಆದಾಯ ಬರ್ತದೆ. ಇದಲ್ದೇ ಈಗ ನಿಮ್ಗೆ ರೇಷ್ಮೆ ಮಾರುಕಟ್ಟೆ